ರೈತ ಬಾಂಧವರೇ, ಕಲ್ಲಂಗಡಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಪ್ರದೀಪ್ ಬಿರಾದಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ ಬರೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಪ್ರದೀಪ್ ಬಿರಾದಾರ್ ಅವರು ಇದ್ದಾರೆ. ಇವತ್ತು ಈ ಕಲ್ಲಂಗಡಿ ಬೇಸಾಯದಲ್ಲಿ ನಾವು ತಗೋಬೇಕಾಗಿರೋ ಮುಂಜಾಗ್ರತಾ ಕ್ರಮಗಳು, ಸಿದ್ಧತೆಗಳು, ಈ ಎಲ್ಲದರ ಬಗ್ಗೆನೂ ಅವರು ಮಾಹಿತಿ ನೀಡಲಿದ್ದಾರೆ. ಪ್ರದೀಪ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾವುದಾದ್ರೂ ಒಬ್ಬ ರೈತ ಕಲ್ಲಂಗಡಿ ಬೇಸಾಯ ಮಾಡಬೇಕು, ಕಲ್ಲಂಗಡಿ ಬೆಳೆ ತೆಗಿಬೇಕು ಅಂತಂದ್ರೆ ಆತ ತನ್ನ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತೀರಿ ನೀವು? ಮೊಟ್ಟೆ ಮೊದಲನೇದಾಗಿ ಸರ್, ಬಿತ್ತನೆ ಮಾಡಬೇಕಾದ್ರೆ ಅವನು ಕಾಲ ನೋಡಬೇಕು, ಟೈಮ್, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಇದನ್ನು ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಭಾಳ ಉತ್ತಮವಾದ ಸಮಯ ಬಿತ್ತಲಿಕ್ಕೆ. ಆದ್ದರಿಂದ ನವೆಂಬರ್ನಿಂದ ಫೆಬ್ರವರಿವರೆಗೆ ಅವರು ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಅವರಿಗೆ ಫಲವನ್ನು ತೆಗಿಬೋದು. ಅಂದರೆ ಈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಬೇಸಿಗೆ ಸಮಯಕ್ಕೆ ಅವರಿಗೆ ಫಲ ಬರುತ್ತೆ, ಅವಾಗ ಜಾಸ್ತಿ ಬೇಡಿಕೆನೂ ಇರುತ್ತೆ ಅಂತೀರಿ ನೀವು? ಹೌದು ಹೌದು. ಇದರ ಜೊತೆಗೆ ಸಿದ್ಧತೆ ಯಾವ್ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಬೇಸಾಯ ಕ್ರಮದೊಳಗೆ? ಸಿದ್ಧತೆ ಅಂದರೆ ಅವರು ಮೊಟ್ಟ ಮೊದಲನೇದಾಗಿ ಬಿತ್ತನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವರು ಚೆನ್ನಾಗಿ ಹೊಲವನ್ನು ಉಳುಮೆ ಮಾಡ್ಕೊಳ್ಬೇಕು, ಹದ ಮಾಡ್ಕೊಳ್ಬೇಕು. ಹಾಗೆ ಒಂದು 25 ಟನ್ ಒಂದು ಹೆಕ್ಟರಿಗೆ ಅವರು ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಬೇಕು, ಮಣ್ಣಿನಲ್ಲಿ ಬೆರೆಸಬೇಕು. ನಂತರ 50 ಕೆಜಿ ಸಾರಜನಕ, 88 ಕೆಜಿ ರಂಜಕ, 100 ಕೆಜಿ ಪೊಟ್ಯಾಷ್ ಗೊಬ್ಬರವನ್ನು ಮಣ್ಣಲ್ಲಿ ಮಿಶ್ರಣವನ್ನು ಮಾಡಬೇಕು. ಚೆನ್ನಾಗಿ ಮಿಶ್ರಣನ ಮಾಡಿ ನಂತರ ಪ್ರತಿ ಗುಣೆಯಲ್ಲಿ 4-5 ಬೀಜವನ್ನು ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ ನಂತರ ಅಂದರೆ 2-3 ವಾರಗಳ ನಂತರ ಪ್ರತಿ ಮಡಿಯಲ್ಲಿ 2 ಸಸಿಗಳನ್ನು ಅಷ್ಟೇ ಉಳಿಸಬೇಕು. ನಂತರ ಇನ್ನು ಉಳಿದ ಸಸಿಗಳನ್ನೇ ಕೆತ್ತಿ ಹಾಕಬೇಕು. ನಾವು ಈ ರೀತಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಮುಂದೆ ಬಿತ್ತಿದ 4 ವಾರಗಳ ನಂತರ ಉಳಿದ 50 ಕೆಜಿ ಸಾರಜನಕನ ಇರುತ್ತಲ್ಲ, ಅದು ಮತ್ತೆ 50 ಕೆಜಿಯನ್ನು ಮತ್ತೆ ಮೇಲ್ಗೊಬ್ಬರವಾಗಿ ಕೊಡಬೇಕು. ಮೇಲ್ಗೊಬ್ಬರವಾಗಿ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕಂದ್ರೆ, ಆ ಗಿಡ ಇರುತ್ತಲ್ಲ, ಗಿಡದಿಂದ 15 ಸೆಂಟಿಮೀಟರ್ ದೂರದಲ್ಲಿ ಮತ್ತೆ 2.5 ಸೆಂಟಿಮೀಟರ್ ಆಳ ಅದನ್ನು ನಾವು ಉಳಿದ ಸಾರಜನಕ ಪ್ರಮಾಣದ ಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ಕಲ್ಲಂಗಡಿಯಲ್ಲಿ ಬೀಜ ಹಾಕಿದ 20 ದಿವಸಗಳ ನಂತರ ಮುಖ್ಯ ಕುಡಿಗಳನ್ನು ಕತ್ತರಿಸುವುದರಿಂದ ಹೆಚ್ಚು ಮಗ್ಗೊಲ್ಲು ಇಲುಕುಗಳನ್ನು ಬಿಡುತ್ತವೆ. ಈ ಇಲುಕುಗಳನ್ನು ಬಿಟ್ಟಾಗ ಬಳ್ಳಿಯ 11ನೆಯ ಗುಣಿಗಿಂತ, ಏನು ಮೊದಲನೇ 1ನೇ ಗುಣಿ, 2ನೇ ಗುಣಿ, 3ನೇ ಗುಣಿ ಈ ರೀತಿ ಬರುತ್ತಲ್ಲ, ಹೌದು, 11ನೇ ಗುಣಿಗಳನ್ನು ಮೊದಲು ಬರುವ ಹೆಣ್ಣು ಹೂಗಳನ್ನು ಏನು ಇರತ್ತಲ್ಲ, ಹೆಣ್ಣು ಹೂಗಳನ್ನು ಅದು ತೆಗೆದು ಬಿಡಬೇಕು. ನಾವು ಬೆಳ್ಳಿಯ ಬೆಳವಣಿಗೆ ಪಡೆಯಲು, ಉತ್ತಮವಾದ ಬೆಳೆಯ ಬೆಳವಣಿಗೆ ಪಡೆಯಲು ಸಾಧ್ಯವಾಗ್ತದೆ. ಆಮೇಲೆ ಬಳ್ಳಿಗಳಲ್ಲಿ ಕಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದರೆ, ಅದರಲ್ಲಿ ನಾವು ಕಲ್ಲಂಗಡಿ ಭಾಳ ದೊಡ್ಡ ದೊಡ್ಡ ಗಾತ್ರದ ಕಲ್ಲಂಗಡಿಗಳು ಇರುತ್ತೆ, ಹೌದು, ಈಗ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿಗಳಾದರೆ ಪೋಷಕಾಂಶಗಳು ಎಲ್ಲ ಕಾಂಪಿಟಿಷನ್ ಭಾಳಷ್ಟು ಆಗುತ್ತೆ, ಹೀಗಾಗಿ ಎಲ್ಲದರ ಗಾತ್ರ ಕಡಿಮೆ ಆಗುತ್ತೆ. ಹೀಗಾಗಿ ನಾವೇನು ಮಾಡಬೇಕು, 3-4 ಕಾಯಿಗಳು ಅಷ್ಟೇ ಉಳಿಸ್ಬೇಕು, ಅದಕ್ಕೆ ಬಿಟ್ಟು ಎಲ್ಲ ಕಾಯಿಗಳನ್ನು ಕಟ್ ಮಾಡಿಬಿಡ್ಬೇಕು. ಹೀಗಾಗಿ ಉತ್ತಮವಾದ ಪೋಷಕಾಂಶಗಳನ್ನು ಸರಬರಾಜು ಒಳ್ಳೆಯ ರೀತಿಯಲ್ಲಿ ಸರಬರಾಜುಗೊಂಡು ಅದಕ್ಕೆ ಗಾತ್ರ ಮತ್ತು ಆಕಾರ ಮತ್ತು ಒಳ್ಳೆಯ ಕ್ವಾಲಿಟಿ ಅಂತ ಹಣ್ಣುಗಳನ್ನು ನಾವು ಪಡೆಯಬಹುದು. ಆಮೇಲೆ ಸಸ್ಯ ಪ್ರಚೋದಕಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತ ಕಲ್ಲಂಗಡಿಯಲ್ಲಿ ನಾವು ನಿಂಬೆ ಗಾತ್ರದ ಏನು ಸೈಜ್ ಇರುತ್ತೆ ಆ ಗಾತ್ರದ ಸಮಯದಲ್ಲಿ 20 PPM ಜಿಬ್ಬರ್ಲಿಕ್ ಆಮ್ಲ ಅದು ದ್ರಾವಣವನ್ನು ಬೆರೆಸಿ ಅದರಲ್ಲಿ ಅದ್ದಬೇಕು. 20 ಸೆಕೆಂಡ್ 30 ಸೆಕೆಂಡ್ ನಾವು ಅದ್ದಿದ್ರೆ ಅದರ ಹಣ್ಣಿನ ಗಾತ್ರ ಮತ್ತು ಗುಣಮಟ್ಟ ಹೆಚ್ಚಿಸ್ತದೆ. ಇಂಥ ಪ್ರಚೋದನೆ ಬಳಕೆಯನ್ನು ರೈತರನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದರಲ್ಲಿ ನೀರಾವರಿ ನಿರ್ವಹಣೆ ಯಾವ ರೀತಿಯ ನೀರಾವರಿಯನ್ನು ಮಾಡಬಹುದು, ಇದರಲ್ಲಿ 2 ರೀತಿಯಲ್ಲಿ ನಾವು ನೀರಾವರಿಯನ್ನು ಕೊಡ್ಬೋದು. ಒಂದು ಹರಿ ನೀರನ್ನು ಕೊಡ್ಬೋದು, ಆಮೇಲೆ ಡ್ರಿಪ್ ನೀರನ್ನು ಕೊಡ್ಬೋದು. ಡ್ರಿಪ್ನಿಂದ ಕೊಟ್ಟಿದ್ರೆ ಏನಾಗತ್ತಂದ್ರೆ 40% ನಾವು ನೀರನ್ನು ಉಳಿತಾಯ ಮಾಡಬಹುದು ಡ್ರಿಪ್ ಇದ್ರೆ. ಆಮೇಲೆ ಉತ್ತಮವಾದ ಇಳುವರಿಯನ್ನು ಕೂಡ ನಾವು ಪಡಿಬಹುದು. ಯಾವ ರೀತಿ ಅಂದ್ರೆ ಕಲ್ಲಂಗಡಿ ಬೆಳೆಯನ್ನು ಒಂದು ಈಗ ಬೆಳೆ ನದಿ ಇರತ್ತಲ್ಲ, ನದಿಯ ದಂಡೆ ಮೇಲೆ ನದಿಯ ದಡದಲ್ಲಿ ನಾವು ಬೆಳೆದ್ರೆ ಅದಕ್ಕೆ ನೀರು ಕುಡಿದ ಅವಶ್ಯಕತೆನೇ ಬರೋದಿಲ್ಲ, ಯಾಕಂದ್ರೆ ಅದು ಅಂತ ಶಕ್ತಿಯನ್ನು ಕಲ್ಲಂಗಡಿಯಲ್ಲಿ ಇದೆ, ಅದು ಆಟೋಮೆಟಿಕ್ ತಂತಾನೆ ಅನ್ನೋ ನೀರನ್ನು ತೆಗೆದುಕೊಳ್ಳುತ್ತದೆ. ಇಲ್ಲ ಅಂದ್ರೆ ಈಗ ಯಾವ ಪ್ರದೇಶದಲ್ಲಿ ನೀರು ನದಿ ದಂಡೆದಲ್ಲಿ ಇರೋದಿಲ್ಲ ಅದಕ್ಕೆ ಉಳಿದ ಸ್ಥಳದಲ್ಲಿ ನಾವು ನೀರು ಪ್ರತಿ 4-6 ದಿವಸಗಳೊಮ್ಮೆ ಅದರ ಹವಾಗುಣ ಆಮೇಲೆ ಮಣ್ಣಿನ ಅದರ ಆಧಾರ ಮೇಲೆ ನಾವು ನೀರು ಹರಿಸಬೇಕು. ಪ್ರದೀಪ್, ಸಾಧಾರಣವಾಗಿ ಯಾವ ಥರದ ಭೂಮಿಯಲ್ಲಿ ನಾವು ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆ? ಹೆಚ್ಚಾಗಿ ನೀರಿನ ವ್ಯವಸ್ಥೆ ಇರುವಲ್ಲಿನೇ ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಒಣ ಬೇಸಾಯ ಭೂಮಿಯಲ್ಲೂ ಕಲ್ಲಂಗಡಿ ಬೆಳೀಲಿಕ್ಕೆ ಸಾಧ್ಯ ಇದೆಯೋ ನೀರಿನ ಆಶ್ರಯದೊಳಗೆ? ಇಲ್ಲ, ಇದು ಒಣ ಬೇಸಾಯದಲ್ಲಿ ಮಾಡ್ಬೋದು, ಬಟ್ ಉತ್ತಮವಾದ ಕಾಲ ಅಂದರೆ ನವೆಂಬರ್ಲಿಂದ ಫೆಬ್ರವರಿ. ಈಗ ನಮಗೆ ಮಳೆ ಬರೋದು ಜೂನ್ ಜುಲೈಲಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆಗಸ್ಟು ಸೆಪ್ಟೆಂಬರ್ವರೆಗೆ ಲಾಸ್ಟ್ ಮುಗಿಯುತ್ತೆ. ನಮಗೆ ಇದು ಪ್ರಾರಂಭವಾದಾಗ ಸ್ವಲ್ಪ ಆದರೂ ಮಳೆ ನಮಗೆ ನೀರನ್ನು ಕೊಡಬೇಕಾಗ್ತದೆ, ಹೀಗಾಗಿ ಇದು ನೀರಾವರಿ ಪ್ರದೇಶದಲ್ಲೇ ಮಾಡಿದ್ರೆ ಸೂಕ್ತ ಸರ್. ಆಮೇಲೆ ಹೆಚ್ಚಾಗಿ ಯಾವ ಥರದ ತಳಿಯನ್ನು

तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी हाँ? माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರ ಮೆಚ್ಚಿನ ಹೊಸಪೇಟೆ ಆಕಾಶವಾಣಿಯಿಂದ. ರೈತ ಬಾಂಧವರೇ, ಪೌಷ್ಟಿಕ ಕೈತೋಟ ಈ ಕುರಿತು ಮಾಹಿತಿಯನ್ನು ಕೇಳೋಣ ಶಿಲ್ಪಾ ಹೆಚ್ ಅವರಿಂದ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಹೆಚ್. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಪೌಷ್ಟಿಕ ಕೈತೋಟ. ಬದಲಾಗುತ್ತಿರುವ ಜೀವನ ಶೈಲಿ, ನಗರೀಕರಣ ಹಾಗೂ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದಾಗಿ ಯಾವುದೇ ಸೇಫ್ ಎನ್ನಲಾದ ಆಹಾರ ಜನಸಾಮಾನ್ಯರ ಕೈಗೆ ಎಟುಕದೇ ಇರೋದು ಒಂದು ಸಮಸ್ಯೆ ಅಂತಾನೆ ಹೇಳಬಹುದು. ಇದರ ಪರಿಣಾಮವಾಗಿ ಒತ್ತಡ ಹಾಗೂ ವಿಷಮುಕ್ತ ಆಹಾರ ಸೇವನೆಗಳು ಮನುಷ್ಯನನ್ನು ಸಾಂಕ್ರಾಮಿಕವಲ್ಲದ ಭಯಾನಕ ರೋಗಗಳಿಗೆ ಈಡು ಮಾಡುತ್ತಿವೆ. ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದರೆ ಕ್ಯಾನ್ಸರ್, ಸಕ್ಕರೆ ಕಾಯಿಲೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಇನ್ನಿತ್ಯಾದಿಗಳು. ಇವು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಿಟ್ಟಿದೆ ಅಂತಾನೆ ಹೇಳಬಹುದು. ಆಹಾರವೇ ಜೀವಾಳ ಎನ್ನುವುದು ಪ್ರತಿಯೊಬ್ಬನಿಗೆ ತಿಳಿದಿದ್ದರೂ ಸಹ ಯಾವುದು ಸರಿಯಾದ ಆಹಾರ ಎನ್ನುವುದನ್ನು ಅರಿತಿರೋರು ತುಂಬ ವಿರಳ ಅಂತಾನೆ ಹೇಳಬಹುದು. ಅತಿ ಸಮೃದ್ಧ ರಾಜ್ಯ ಅಂತಕ್ಕಂಥ ಪಂಜಾಬ್ನ ಜನರು ಗೋಧಿ ಬೆಳೆಯಲು ವಿಪರೀತ ಏನು ರಾಸಾಯನಿಕಗಳು, ಕ್ರಿಮಿನಾಶಕಗಳನ್ನು ಬಳಸಿ ಇಂದಿನ ದಿನ ಏನಾಗಿದೆ ಅವರಲ್ಲಿ ಅಂತಂದರೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆನ ಹೆಚ್ಚು ಮಾಡಿಕೊಂಡಿದ್ದಾರೆ. ಹಾಗೆಯೇ ಪಂಜಾಬಿನ ಕ್ಯಾನ್ಸರ್ನ ಪೀಡಿತರನ್ನು ರಾಜಸ್ಥಾನದ ಬಿಕನೇರಿನ ಕ್ಯಾನ್ಸರ್ ಆಸ್ಪತ್ರೆಗೆ ಹೊತ್ತೊಯ್ಯುವ ರೈಲೇ ಇವತ್ತಿನ ದಿನ ಕ್ಯಾನ್ಸರ್ ಟ್ರೈನ್ ಎನ್ನುವಂಥ ಹೆಸರನ್ನು ಪಡೆದಿರೋದು ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಷಯ ಆಗಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಆಹಾರದ ವಿಷಯವಾಗಿ ಎಚ್ಚೆತ್ತುಕೊಂಡವರು ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಅಂತಲೇ ಹೇಳಬಹುದು. 10-20 ವರ್ಷಗಳ ಕೆಳಗೆ ನಮ್ಮ ರೈತರು ತಮ್ಮ ಮನೆಗೆ ಅವಶ್ಯಕವಾದಂಥ ಅಕ್ಕಡಿ ಕಾಳು, ಹಣ್ಣು, ತರಕಾರಿನ ತಾವೇ ಬೆಳ್ಕೊಳ್ತಾ ಇದ್ರು. ಹೀಗಾಗಿ ಸಂತೆಗೆ ಹೋಗೋ ಗೋಜೆ ಅವರಿಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ರೈತನೂ ಬದಲಾವಣೆಗೆ ತುತ್ತಾಗಿ ಬರೀ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋ ಆಸೆಯಲ್ಲಿ ಮನೆಯ ಆರೋಗ್ಯವನ್ನು ಮರೆತಿದ್ದಾನೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಶಾಲಾ ಕೈತೋಟ, ಹಿತ್ತಲ ಅಡುಗೆ ಮನೆಯ ಕೈತೋಟ, ತಾರಸಿ ತೋಟ, ಹೊಲದಲ್ಲಿ ಕೈತೋಟಗಳನ್ನು ಮಾಡಿಕೊಳ್ಳೋದ್ರಿಂದ, ಪೌಷ್ಟಿಕವಾದಂಥ ಒಂದು ತರಕಾರಿಗಳನ್ನು ನಾವೇ ಬೆಳ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರನ ಕಂಡುಕೋಬಹುದು ಅಂತ ನಾನು ಹೇಳಬಲ್ಲೆ. ಈ ಪೌಷ್ಟಿಕ ಕೈತೋಟಗಳಲ್ಲಿ ನಾವು ಸಮುದಾಯದಲ್ಲಿ ಬೆಳೀತಕ್ಕಂಥ ಕೈತೋಟ ಅಂದರೆ ಶಾಲಾ ಒಂದು ವಾತಾವರಣದಲ್ಲಿ ಬೆಳೀತಕ್ಕಂಥ ಕೈತೋಟ ಇರಬಹುದು, ಅಥವಾ ಸಮಾನ ಮನಸ್ಕರಿರುವಂಥ ಹೆಣ್ಮಕ್ಳು ಸೇರಿಬಿಟ್ಟು ಊರಿನಲ್ಲಿ ತಮಗೆ ಲಭ್ಯ ಇರುವಂಥ ಜಾಗದಲ್ಲಿ ಕೈತೋಟಗಳನ್ನು ಮಾಡಿಕೊಳ್ಳೋದಿರ್ಬೋದು, ಮತ್ತು ರೈತನ ಹೊಲದಲ್ಲಿ ತನ್ನ ಮನೆಗೆ ಅಂಥೇಳಿ ಒಂದು ಸಾವಯವ ಕೈತೋಟ ಮಾಡಿಕೊಳ್ಳೋದಿರ್ಬೋದು, ಅಥವಾ ಮನೆಯ ಮುಂದೆ ಅಥವಾ ಮನೆಯ ಹಿಂದುಗಡೆ ಏನಾದರೂ ಜಾಗ ಇದ್ದರೆ ಅಲ್ಲಿ ಒಂದು ಪೌಷ್ಟಿಕ ಕೈತೋಟ ಮಾಡಿಕೊಳ್ಳೋದಿರ್ಬೋದು. ಒಂದು ವೇಳೆ ಮನೆ ಹಿಂದೆ ಮುಂದೆ ಜಾಗ ಇಲ್ಲ ನಮಗೆ ಅಂದರೆ ಈ ಪಟ್ಟಣಗಳಲ್ಲೆಲ್ಲ ಜಾಗ ಇರೋದಿಲ್ಲ ಅಂಥವರು ತಾರಸಿ ತೋಟ ಅಂದರೆ ಟೆರೆಸ್ ಗಾರ್ಡನಿಂಗ್ ಅಂತ ಏನು ಹೇಳ್ತೀವಿ ಅವರ ಮನೆ ಮೇಲುಗಡೆನೆ ಅವರು ತಮಗೆ ಬೇಕಾದಂಥ ತರಕಾರಿಗಳನ್ನು ಬೆಳ್ಕೋಬಹುದಾಗಿದೆ. ಎಂಥ ಗಿಡಗಳನ್ನು ಅವರು ಟೆರೆಸ್ ಗಾರ್ಡನ್ ಏನಂತೀವಿ ತಾರಸಿ ತೋಟಕ್ಕೆ ಅವರು ಬೆಳ್ಕೋಬಹುದು ಅಂತಂದರೆ ಹೆಚ್ಚು ಆಳಕ್ಕಿಳಿಯದ ತಂತು ಬೇರುಗಳನ್ನು ಹೊಂದಿರುವಂಥ ಹಣ್ಣು ಮತ್ತು ತರಕಾರಿನ ಅವರು ಬೆಳೆಯೋದು ಸೂಕ್ತ ಅನ್ಬಹುದು. ತಂತು ಬೇರು ಹೊಂದಿರುವ ತರಕಾರಿಗಳು ಹೆಚ್ಚು ಆಳಕ್ಕಿಳಿಯೋದಿಲ್ಲ, ಭೂಮಿಯ ಮೇಲ್ಪದರಲ್ಲೇ ಇರೋ ಕಾರಣಕ್ಕೆ ಕಟ್ಟಡಕ್ಕೆ ಯಾವುದೇ ಹಾನಿನೂ ಆಗೋದಿಲ್ಲ. ಹಾಗೆಯೇ ವ್ಯತಿರಿಕ್ತವಾಗಿ ಆಳಕ್ಕಿಳಿಯುವ ಬೇರುಗಳನ್ನು ಹೊಂದಿರುವಂಥ ತರಕಾರಿಗಳನ್ನು ಬಳಸಿದರೆ ನೇರವಾಗಿ ಕೆಳಗಿಳಿಯುವ ಬೇರುಗಳು ಕಟ್ಟಡಕ್ಕೆ ಹಾನಿಯನ್ನು ಮಾಡಬಹುದು. ಅದಕ್ಕಾಗಿಯೇ ಸಣ್ಣ ಸಣ್ಣ ತಂತು ಬೇರುಗಳಿರುವಂಥ ಗಿಡಗಳನ್ನು ನಾವು ಬೆಳೆಸೋದು ತಾರಸಿ ತೋಟದಲ್ಲಿ ಉತ್ತಮ ಅಂತ ಹೇಳಬಹುದು. ಹೇಗೆ ನಾವು ತಾರಸಿ ತೋಟನ ಪ್ರಾರಂಭಿಸುವುದು ಅಂತಂದರೆ, ತಾರಸಿ ತೋಟವನ್ನು ನಮ್ಮ ಕಟ್ಟಡದಲ್ಲಿ ಪ್ರಾರಂಭಿಸೋದಕ್ಕೆ ಮೊದಲು ಸರಳವಾದ ತರಕಾರಿ, ಹೂವು ಮತ್ತು ಹಣ್ಣುಗಳಿಂದ ಆರಂಭಿಸೋದು ಸೂಕ್ತ. ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂಥ ಯಾವುದೇ ಗಾತ್ರದ, ಯಾವುದೇ ಆಕಾರದ, ತೂಕದ ಪ್ಲಾಸ್ಟಿಕ್ಕು ಅಥವಾ ಹಣ್ಣಿನ ಒಂದು ಧಾರಕಗಳನ್ನು ನಾವು ತಾರಸಿ ತೋಟ ಪ್ರಾರಂಭಿಸಲಿಕ್ಕೆ ಬಳಸ್ಕೋಬಹುದಾಗಿದೆ. ಯಾವುದೋ ಒಂದು ಹಳೆ ಮಿನರಲ್ ಬಾಟ್ಲಿ ಇರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಇರ್ಬೋದು, ತೆಂಗಿನ ಚಿಪ್ ಇರ್ಬೋದು, ಅಥವಾ ಮುರಿದೋಗಿರೋ ಬಕೆಟ್, ಹಿಂಗೆ ನಮ್ಮ ಕಲ್ಪನೆಗೆ ಯಾವ್ದ್ಯಾವ್ದು ನಿಲ್ಕುತ್ತೋ ಅದನ್ನೆಲ್ಲ ನಾವು ತರಕಾರಿ ಬೆಳಿಲಿಕ್ಕೆ ಮೊದಲ ಹಂತವಾಗಿ ಬಳಸ್ಕೋಬಹುದಾಗಿದೆ. ಇನ್ನು ನಾವು ಬಳಸಬೇಕೆಂದಿರೋ ಕುಂಡದಲ್ಲಿ ಅಥವಾ ಯಾವುದೇ ಒಂದು ದಾರಕದಲ್ಲಿ ಮಣ್ಣು ಮರಳು ಗೊಬ್ಬರನ ಒಂದು ಪ್ರಮಾಣದಲ್ಲಿ ಬೆರೆಸಬೇಕಾಗ್ತದೆ. 1:2:1 ಅಂದರೆ ಒಂದು ಪ್ರಮಾಣದಲ್ಲಿ ಮಣ್ಣು, 2 ಪ್ರಮಾಣದಲ್ಲಿ ಮರಳು ಮತ್ತು 1 ಪ್ರಮಾಣದಲ್ಲಿ ಗೊಬ್ಬರವನ್ನು ನಾವು ಮಿಶ್ರಣ ಮಾಡಿ ಅದಕ್ಕೆ ನಾವು ಸ್ವಲ್ಪ ಎರೆಹುಳು ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ಬಳಸಬಹುದು. ಹೀಗೆ ನಾವು ಬಳಸಬೇಕು ಅಂತ ಅಂದಿರೋ ಕುಂಡದಲ್ಲಿ ನೀರು ಹೊರ ಹೋಗಲಿಕ್ಕೆ ತಳಭಾಗದೊಳಗೆ ಒಂದು ಬಸಿ ರಂಧ್ರವನ್ನು ಇಟ್ಕೊಳ್ಳೋದು ಅವಶ್ಯಕ. ಈ ಬಸಿ ರಂಧ್ರವನ್ನು ಹೊಂದಿರೋ ಯಾವುದೇ ಕುಂಡದಲ್ಲಿ ನೀರಿನ ಜೊತೆ ಮಣ್ಣು ಮತ್ತು ಪೋಷಕಾಂಶ ಯಾವುದು ಹೊರ ಹೋಗಲಾರ್ದಂಗೆ ಒಂದು ಸಣ್ಣ ಇಟಿಗೆ ಅಥವಾ ಹೆಂಚಿನ ಚೂರನ್ನು ಆ ರಂಧ್ರದ ಮುಂದೆ ಇಡೋದು ಸೂಕ್ತ. ಪ್ರಾರಂಭದಲ್ಲಿ ನಮಗೆ ಅಡುಗೆ ಮನೆಯಲ್ಲಿ ಬೇಕಾಗಿರತಕ್ಕಂಥ ಬಳಸ್ತಕ್ಕಂಥ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಮೆಣಸಿನಕಾಯಿ, ಗಜ್ಜರಿ, ಉಳ್ಳಾಗಡ್ಡಿ ಮುಂತಾದ ತರಕಾರಿಗಳಿಂದನೇ ನಾವು ಪ್ರಾರಂಭಿಸಬಹುದು. ಒಂದು ಸರಿ ನಮಗೆ ಆತ್ಮವಿಶ್ವಾಸ ಮೂಡಿದ ಮೇಲೆ ನಮಗಿಷ್ಟವಾದ ಯಾವುದೇ ತರಕಾರಿ ಹಣ್ಣು ಅಷ್ಟೇ ಯಾಕೆ, ನಾವು ಬಾಳೆಗಿಡ ಮತ್ತು ದಾಳಿಂಬೆ ಗಿಡ, ನುಗ್ಗೆ ಗಿಡನೂ ಸಹ ನಮ್ಮ ತಾರಸಿ ತೋಟದೊಳಗೆ ಬೆಳೆಸಲಿಕ್ಕೆ ಸಾಧ್ಯ ಐತಿ. ಸರಾಸರಿ 5-6 ತರಕಾರಿನ ಒಂದು ಹಂಗಾಮಿನಲ್ಲಿ ಬೆಳೆದರೂ ಸಹ ತಾರಸಿ ತೋಟದ 1 ಚದರ ಮೀಟರ್ ಪ್ರದೇಶದಾಗ ನಾವು ವರ್ಷಕ್ಕೆ 25-50 kg ಅಷ್ಟು ತರಕಾರಿನ ಬೆಳೀಬಹುದು. ಅದಲ್ಲದೇ ತಾರಸಿ ತೋಟ ಮಾಡಲಿಕ್ಕೆ ಬರೀ ಆಸಕ್ತಿ ಒಂದೇ ಇದ್ರೆ ಸಾಲದು, ಹೆಚ್ಚಿನ ತಾಂತ್ರಿಕ ಜ್ಞಾನ ಅಷ್ಟೇನು ಅಗತ್ಯ ಇಲ್ಲ. ನಾವು ಬರೀ ಈ ಮಣ್ಣಿನ ಮಿಶ್ರಣ, ಕೆಲವೊಂದು ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಮತ್ತು ನೀರು ಇಷ್ಟಿದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಈ ತೋಟವನ್ನು ಮಾಡ್ಕೋಬಹುದಾಗಿದೆ. ತಾರಸಿ ತೋಟನ ಮೊದಲಿಗೆ ಪ್ರಾರಂಭಿಸುವಾಗ 1 ವಾರಕ್ಕಿಂತ ಹೆಚ್ಚಿನ ಸಮಯ ಏನು ತಗೊಳ್ಳೋದಿಲ್ಲ. ಒಂದು ಬಾರಿ ನಾವು ಪ್ರಾರಂಭಿಸಿದರೆ ದಿನಕ್ಕೆ 1 ಗಂಟೆ ನಾವು ಅದಕ್ಕಾಗಿ ಮೀಸಲಿಟ್ಟರೂ ಸಾಕು. ಸಾವಯವ ಪದ್ಧತಿಯೊಳಗೆ ನಾವು ತಾರಸಿ ತೋಟನ ಮಾಡಲಿಕ್ಕೆ ನಮ್ಮ ಸ್ವಂತ ಕಾಂಪೋಸ್ಟ್ ಅಂದರೆ ಮನೆ ಅಡಿಗೆ ಏನು ವೇಸ್ಟ್ ಇರ್ತದಲ್ಲ ಅದನ್ನೇ ನಾವು ಒಂದು ಗೊಬ್ಬರವಾಗಿ ತಯಾರು ಮಾಡಿಕೊಂಡು ಬಳಸ್ಬೋದು. ಈ ಟೆರೇಸ್ ಗಾರ್ಡನಿಂಗ್ ಅಥವಾ ತಾರಸಿ ತೋಟ ಮಾಡೋದ್ರಿಂದ ಲಾಭಗಳೇನು ಅಂತಂದರೆ, ಕೀಟನಾಶಕ ಮುಕ್ತ ಆಗಿರುವಂಥ ಆರೋಗ್ಯಕರ ಹಸಿರು ತಾಜಾ ತರಕಾರಿ ಹಣ್ಣುಗಳನ್ನ ನಾವು ಸೇವನೆ ಮಾಡ್ಬೋದು. ಈ ಮುಂಚೆ ನಾನು ಹೇಳಿದೆ, ಈ ಏನು ನಾವು ರಾಸಾಯನಿಕ ಅಥವಾ ವಿಷಮುಕ್ತವಾಗಿರುವಂಥ ಹಣ್ಣು ತರಕಾರಿನ ತಿಂತಾ ಇದ್ದೀವಿ, ಇದರಿಂದ ನಮ್ಮ ಆರೋಗ್ಯ ಭಾಳ ಕೆಡ್ತಾ ಇದೆ, ಎಲ್ಲ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ಅಂತ ಹೇಳಿದೆ. ಅವುಗಳಿಂದೆಲ್ಲ ನಾವು ಮುಕ್ತವಾಗಿರಬೇಕು ಅಂತಂದರೆ ನಮ್ಮ ತರಕಾರಿಗಳನ್ನು ಸ್ವಂತ ನಾವೇ ಬೆಳೆದು ಅದಕ್ಕೇನು ನಾವು ರಾಸಾಯನಿಕಗಳನ್ನ ಹಾಕ್ದೇನೆ ಸಾವಯವ ಗೊಬ್ಬರ ಹಾಕಿ ಬೆಳೆಸಿ ತಿನ್ನೋದ್ರಿಂದ ನಮಗೂ ಒಂದು ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ ಬರುತ್ತೆ. ಹಾಗೇನೆ ತೋಟದಲ್ಲಿ ಕೆಲಸ ಮಾಡೋದ್ರಿಂದ ದೈಹಿಕ ಶ್ರಮ, ವ್ಯಾಯಾಮ, ಒತ್ತಡ ಇಲ್ದಂಗಾಗೋದು ಮತ್ತು ಪ್ರಕೃತಿಗೆ ನಾವು ಹತ್ತಿರ ಆಗುವಂಥ ಒಂದು ವಿನೂತನ ಅನುಭವನ ನಾವು ಪಡ್ಕೋಬಹುದು. ಹಾಗೇನೆ ಈ ತಾರಸಿ ತೋಟದಿಂದ ಮನೆ ವಾತಾವರಣದೊಳಗೆ ನಾವು ಆಮ್ಲಜನಕದ ಪ್ರಮಾಣ ಹೆಚ್ಚಿಗೆ ಮಾಡ್ಕೋಬಹುದು ಮತ್ತು ಕಟ್ಟಡದ ಅತಿಯಾದ ಉಷ್ಣತೆಯನ್ನು ಸಹ ನಾವು ತಡೆದಂಗಾಗುತ್ತೆ. ಹಾಗೇನೆ ತಾರಸಿ ತೋಟ ಪ್ರಾಣಿ ಪಕ್ಷಿಗಳಿಗೆ ಒಂದು ಆಶ್ರಯ ತಾಣನೂ ಆಗಬಹುದು. ತಾರಸಿ ತೋಟ ಮಾಡೋದ್ರಿಂದ ಮನೆ ವಾತಾವರಣದ ಉಷ್ಣಾಂಶನ ನಾವು 6-8 ಡಿಗ್ರಿ ಸೆಲ್ಸಿಯಷ್ಟು ನಾವು ಕಡಿಮೆ ಮಾಡಬಹುದು. ಇದರಿಂದ ನಾವು 25% ಹವಾನಿಯಂತ್ರಕಗಳ ಖರ್ಚನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಬಹುದು. ತಾರಸಿ ತೋಟ ಯಾರಿಗೆ ನಮಗೆ ಮನೆ ಮುಂದೆ ಅಥವಾ ಹಿಂದ್ಗಡೆ ಜಾಗ ಇಲ್ಲ ಅಂತಂದರೆ ನಾವು ತಾರಸಿ ತೋಟ ಮಾಡಬಹುದು. ಇಲ್ಲ ನಮಗೆ ಜಾಗ ಇದೆ ಅಂತಂದರೆ ಹೂವಿನ ಗಿಡಗಳು ಅಥವಾ ಅಲಂಕಾರಿಕ ಗಿಡಗಳನ್ನು ಬೆಳೆಸೋದರ ಜೊತೆಗೆ ನಾವು ಈ ನಮಗೆ ಬೇಕಾದಂಥ ಸೊಪ್ಪು ತರಕಾರಿಗಳನ್ನು ನಾವು ಬೆಳೆಸೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದಾಗಿದೆ. ಹಾಗೇನೆ ಪ್ರತಿಯೊಂದು ಮನೆಗೂ ಒಂದು ಕರಿಬೇವಿನ ಗಿಡ, ಒಂದು ನುಗ್ಗೆ ಗಿಡ, ಒಂದು ಪಪ್ಪಾಯ ಗಿಡ ಇದ್ದರೆ ನಾವು ಸಾಕಷ್ಟು ನಮ್ಮ ಆರೋಗ್ಯದ ಒಂದು ಕಾಳಜಿನ ನಾವು ಮಾಡ್ಕೊಂಡಂಗಾಗುತ್ತೆ ಅಂತ ನಾನು ಹೇಳಬಲ್ಲೆ. ಇನ್ನೊಂದು ಏನಂದರೆ ಈ ತಾರಸಿ ತೋಟ ಮಾಡೋದ್ರಿಂದ ಕೃಷಿ ಮತ್ತು ಪರಿಸರದ ಬಗ್ಗೆ ನಮ್ಮ ಮನೆ ಮಕ್ಕಳಿಗೆ ಒಂದು ಕಾಳಜಿ ಮತ್ತು ಆಸಕ್ತಿ ಮೂಡುತ್ತೆ. ಹಾಗೇನೆ ಶಾಲಾ ಮಕ್ಕಳಲ್ಲೂ ನಾವು ಪೌಷ್ಟಿಕ ಕೈತೋಟವನ್ನು ಶಾಲೆಗಳಲ್ಲಿ ಮಾಡಿಸೋದ್ರಿಂದನೂ ಮಕ್ಕಳಲ್ಲಿನೂ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಒಂದು ತಿಳುವಳಿಕೆಯೂ ಮೂಡುತ್ತೆ. ಅದ್ರ ಜೊತೆ ಜೊತೆಗೇ ಈ ಸಾವಯವ ಕೃಷಿ ಪದ್ಧತಿಯ ಬಗ್ಗೆನೂ ಒಂದು ಆಸಕ್ತಿ ಮೂಡುತ್ತೆ. ಹಾಗೇ ಶಾಲೆಯಲ್ಲಿ ನಾವು ಕೈತೋಟ ಮಾಡಿಸೋದ್ರಿಂದ ವಿದ್ಯಾರ್ಥಿಗಳ ನಡುವೆ ಒಂದು ಸೌಹಾರ್ದತೆ, ಹಾಗೆಯೇ ವಿದ್ಯಾರ್ಥಿ ಶಿಕ್ಷಕರುಗಳ ಮಧ್ಯನೂ ಒಂದು ಸೌಹಾರ್ದತೆ ಅದನ್ನು ಸಹ ಬೆಳೆಯುತ್ತೆ. ಹಾಗೆ ಶ್ರಮಜೀವಿಗಳು ಆಗ್ಲಿಕ್ಕೂ ಮಕ್ಕಳು ಒಂದು ಅವಕಾಶ ಇದೆ. ಇಷ್ಟೆಲ್ಲ ಅಲ್ಲದೇ

ಮಣ್ಣಿಂದಲೇ ಪ್ರಾಣ, ಮಣ್ಣಿಂದಲೇ ಪ್ರಾಣ, ಮಣ್ಣಿಂದಲೇ ಈ ರೋಗವು ಬಲು ಚೆನ್ನ. ಮಣ್ಣೆ ಕೊಡುವುದು ಹಸಿರನು, ಆ ಹಸಿರೆ ಕೊಡುವುದು ಉಸಿರನು, ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡು